और किसी स्ट्रक्चरल इंजीनियर से सलाह लीजिए। भूकंप में घर सुरक्षित तो आप सुरक्षित। आपके हित में तत्पर NDMA। ಭರವಸೆಯಾ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ ಏನ್ ಸಖತ್ತಾಗಿದೆ ರೋಡ್ ಅಲ್ವಾ ಒಂದ್ ಹಂಪ್ ಇಲ್ಲ ಸಿಗ್ನಲ್ ಇಲ್ಲ ಹೊಸ ಕಾರ್ ಬೇರೆ ಇದೇ ಸ್ಪೀಡ್ ನಲ್ಲಿ ಹೊರಟೋದ್ರೆ ಬೇಗ ಮದುವೆ ಮನೆ ಸೇರ್ಕೋಬಹುದು ಅಲ್ಲಪ್ಪ ಎಲ್ಬೋರ್ಡ್ ಹಾಕಿದ್ಯಾ ಸೀಟ್ ಬೆಲ್ಟ್ ಹಾಕಿಲ್ಲ ಫೋನ್ ನಲ್ಲಿ ಬೇರೆ ಮಾತಾಡ್ತಾ ಇದ್ದೆ ಜೊತೆಗೆ ಏನ್ ಸ್ಪೀಡ್ ನಲ್ಲಿ ಕಾರ್ ಓಡಿಸ್ತಾ ಇದ್ದೆ ಗೊತ್ತಾ ನೀನ್ ಉಳಿದಿದ್ದೇ ಹೆಚ್ಚು ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ ಮಿತಿ ಮೀರಿದ ವೇಗ ಅಪಘಾತಕ್ಕೆ ಕಾರಣ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ ನಿದ್ದೆ ಮಂಪರಿನಲ್ಲಿ ಮದ್ಯಪಾನ ಮಾಡಿದಾಗ ವಾಹನ ಚಲಾಯಿಸುವುದು ಸುರಕ್ಷಿತವಲ್ಲ ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ರೈತ ಬಾಂಧವರೇ ನಮಸ್ಕಾರ ತಮಗೆಲ್ಲ ತಿಳಿದೇ ಇದೆ ನೀರಾವರಿ ಪ್ರದೇಶಗಳಲ್ಲಿ ಈಗಾಗಲೇ ತಾವೆಲ್ಲ ಭತ್ತದ ನಾಟಿ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ ಇಂತಹ ಸಂದರ್ಭದಲ್ಲಿ ಭತ್ತದಲ್ಲಿ ನೀವು ನಿರ್ವಹಿಸಬೇಕಾಗಿರ್ತಕ್ಕಂತಹ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಜೆ ಜಿ ರಾಜಣ್ಣ ಅವರು ಡಾಕ್ಟರ್ ಜೆ ಜಿ ರಾಜಣ್ಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ಮೊದಲು ಎಲ್ಲಿಂದ ರೈತ ಬಾಂಧವರು ಈ ಭತ್ತದ ಕೃಷಿಯಲ್ಲಿ ಪ್ರಾರಂಭ ಮಾಡಬೇಕಾಗುತ್ತೆ ಈ ಮೈಸೂರು ಭಾಗದಲ್ಲಿ ಭತ್ತದ ಒಂದು ತುಂಬ ಪ್ರಮುಖವಾದ ಬೆಳೆ ಈ ಭಾಗದಲ್ಲಿ ಸೊ ಹಾಗಾಗಿ ಈ ಭತ್ತದಲ್ಲಿ ನಾವು ಪೋಷಕಾಂಶ ನಿರ್ವಹಣೆಯನ್ನು ಭಾಳ ಚೆನ್ನಾಗಿ ಮಾಡಬೇಕಾಗಿರೋದ್ರಿಂದ ಅಂದರೆ ನಾವು ಇಳುವರಿಯನ್ನು ಚೆನ್ನಾಗಿ ತೊಗೋಬೇಕು ಅಂದರೆ ಪೋಷಕಾಂಶಗಳ ಕೊರತೆ ಇಲ್ಲದಂಗೆ ನಾವು ನೋಡ್ಕೋಬೇಕಾಗಿದೆ ಸೊ ಹಾಗಾಗಿ ಈ ಭತ್ತದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದು ನಾವು ಈ ರೈತ ಬಾಂಧವರಿಗೆ ಇದನ್ನು ಈ ಒಂದು ತಿಳಿಸ್ಲಿಕ್ಕೆ ಒಂದು ಸೂಕ್ತವಾದ ಸಮಯ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಅಂದರೆ ಮೊದಲು ಅವರ ಈ ಪೋಷಕಾಂಶದ ನಿರ್ವಹಣೆ ಯಾವಾಗಿಂದ ಪ್ರಾರಂಭ ಆಗಬೇಕು ಸಾಮಾನ್ಯವಾಗಿ ಈ ಪೈರೆಲ್ಲ ಬಂದ ಮೇಲೆ ನಾಟಿ ಮಾಡಿದ ಮೇಲೆ ಮಾಮೂಲಿ ಯೂರಿಯಾ ಕೊಡೋದಾಗ್ಬೋದು ಬೇರೆ ಬೇರೆ ರೀತಿಯಾದಂತಹ ಪೋಷಕಾಂಶಗಳನ್ನು ಒದಗಿಸೋದು ಅಂತಲೇ ನಮ್ಮ ರೈತ ಬಾಂಧವರಲ್ಲಿ ಮನಸ್ಸಿಗೆ ಬರೋದು ಆದರೆ ಈ ನಿರ್ವಹಣೆ ಮೊದಲಿಂದ ಎಲ್ಲಿಂದ ಪ್ರಾರಂಭ ಆಗಬೇಕು ಈಗ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸರ್ ಈ ನಮ್ಮ ಒಂದು ಬೆಳೆ ಬೆಳೀಲಿಕ್ಕೆ ಸುಮಾರು 17 ಪೋಷಕಾಂಶಗಳು 16-17 ಪೋಷಕಾಂಶಗಳು ಭಾಳಷ್ಟು ಮುಖ್ಯ ಅಂತ ನಾವು ಹೇಳ್ತೀವಿ ಅದರಲ್ಲಿ ಭತ್ತಕ್ಕೆ ನಾವು ಹೆಚ್ಚಾಗಿ ಬಿಡ್ತಕ್ಕಂಥ ಪೋಷಕಾಂಶಗಳು ಅಂದರೆ ಸಾರಜನಕ ರಂಜಕ ಪೊಟಾಷು ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಜಿಂಕ್ ಆಗ್ಬೋದು ಬೋರಾನ್ ಆಗ್ಬೋದು ಇವುಗಳು ಭತ್ತದಲ್ಲಿ ಹೆಚ್ಚಾಗಿ ಬೇಕಾಗ್ತದೆ ಸರ್ ಹಾಗಾಗಿ ಈ ಸಮಗ್ರ ಪೋಷಕಾಂಶದಲ್ಲಿ ಇವುಗಳನ್ನು ನಾವು ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಹಂತದಲ್ಲಿ ಕೊಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ ಸರ್ ಹಂತ ಅಂದರೆ ಈಗ ಮೊದಲು ಬೀಜೋಪಚಾರದ ಪದ್ಧತಿ ಒಂದು ಗೊತ್ತಿದೆ ರೈತರಿಗೆ ಅದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ ಸರ್ ಈಗ ಒಂದು ಬೀಜೋಪಚಾರ ಮೊದಲಿಂದಲೂ ರೈತರು ಮಾಡ್ತಾ ಇದ್ದಾರೆ ಸೊ ಕೆಲವರೊಂದು ರೈತರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಇಲ್ಲ ಬೀಜಪ್ಪರದ್ದು ಕೊನೆಯಲ್ಲಿ ಕಟಾವು ಮಾಡೋ ಟೈಮಲ್ಲಿ ಕೆಲವು ರೋಗ ರುಜಿನಗಳು ಬಂದು ತೊಗೊಂಬರ್ತಾರೆ ಆಫೀಸ್ಗೆ ಸರ್ ಈ ಥರ ರೋಗ ಬಂದಿದೆ ಅಂತ ಸೊ ಆ ಒಂದು ಹಂತದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಹಾಗಾಗಿ ಬೀಜೋಪಚಾರ ಮಾಡೋದ್ರಿಂದ ಲೇಟಾಗಿ ಬರ್ತಕ್ಕಂಥ ಕೆಲವು ರೋಗಗಳನ್ನು ತಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಬೀಜೋಪಚಾರ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಭತ್ತನ ನಾವು ಹೊಟ್ಲು ಪಾತಿಗೆ ನರ್ಸರಿಗೆ ಏನು ಹಾಕ್ತೀವಲ್ಲ ಹಾಕ್ಬೇಕಾದ್ರೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ ಇತ್ತೀಚೆಗೆ ಅದು ರೈತರೆಲ್ಲ ಏನು ಮಾಡ್ತಾರೆ ಆ ಒಂದು ಭತ್ತನ ನೀರಲ್ಲಿ ನೆನೆಹಾಕ್ಬಿಡ್ತಾರೆ ನೀರಲ್ಲಿ ನೆನೆಹಾಕ್ಬಿಟ್ಟು ಸೋರಿಸ್ಬಿಟ್ಟು ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ಬೆಡ್ಡಿಗೆ ಹಾಕ್ತಾ ಹೋಗ್ತಾರೆ ಸೊ ಆ ಒಂದು ಹಂತದಲ್ಲೇ ನಾವೇನು ಕಾರ್ಬನ್ ಡೈಜಿಮ್ ಅಂತ ಏನು ಹೇಳ್ತೀವಿ ಅದನ್ನು 1 kg 1 gram ಒಂದರಿಂದ 1.5 gram ತಕ್ಕ ಹಾಕ್ಬೋದು ಅದನ್ನು ಭತ್ತನ ಸೋಸಿದ ಮೇಲೆ ನೀರನ್ನು ಸೋಸಿದ ಮೇಲೆ ಭತ್ತ ನೆರಳಲ್ಲಿ ಆರಿಸ್ಬಿಟ್ಟು ಅದಕ್ಕೆ ಈ ಒಂದು ಪೌಡ್ರನ್ನ 1 liter 1 gram 1 kg ಭತ್ತಕ್ಕೆ 1 gram ಹಾಕ್ಬಿಟ್ಟು ಕೈಯಲ್ಲಿ ಅದನ್ನು ಪೂರ್ತಿ ಅದಕ್ಕೆ ಅಂಟ್ಕೋಬೇಕು ಆ ಭತ್ತದ ಕವರ್ ಮೇಲೆ ಅಂಟ್ಕೋಬೇಕು ಆ ಥರ ಮಾಡಿ ಆಮೇಲೆ ಹೊಟ್ಲು ಪಾತಿಗೆ ಅವರು ನೇರವಾಗಿ ಬೆಡ್ ಮೇಲೆ ಹಾಕೋದ್ರಿಂದ ಈ ಒಂದು ರೋಗನ ತಡಿಬೋದು ಅದಕ್ಕಾಗಿ ಆ ಬೀಜೋಪಚಾರ ಮಾಡೋದು ಭಾಳಷ್ಟು ಮುಖ್ಯ ಅಂತ ನಾವು ಹೇಳ್ತೀವಿ ಇದಕ್ಕೆ ರೈತರಿಗೆ ಏನು ಜಾಸ್ತಿ ಖರ್ಚು ಬರೋಲ್ಲ ಒಂದು 50-100 rupees ತಗ ಖರ್ಚು ಬರೋದಷ್ಟು 1 acre ಇದು ಮಾಡೋದ್ರಿಂದ ತುಂಬ ರೋಗಗಳನ್ನು ಅವರು ರೈತರು ಈ ಒಂದು ಹಂತದಲ್ಲೇ ತಡಿಬೋದಾಗಿದೆ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ರೈತರಿಗೆ ನಾವು ದಿನನಿತ್ಯ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದರೆ ಈ ಬೀಜೋಪಚಾರದ ಮಹತ್ವ ಎಷ್ಟಿದೆ ಅಂದರೆ, ಇದ್ರ ಕೆಲವೊಂದು ರೋಗಗಳಿಂದ ಮುಕ್ತವಾದರೆ ಇವು ಬೇರೆ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಶಕ್ತಿಯು ಕೂಡ ವೃದ್ಧಿಸುತ್ತೆ. ಖಂಡಿತ ಖಂಡಿತ, ಬೆಳೆಗೊಂದು ಒಂದು ಶಕ್ತಿ ಬರೋದ್ರಿಂದ ಎಲ್ಲ ಪೋಷಕಾಂಶ ಬೆಳೆ ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ ಸರ್. ಮತ್ತು ಇನ್ನು ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸುವಂಥ ಹಂತ ಎಲ್ಲಿಂದ ಪ್ರಾರಂಭ ಆಗಬೇಕು? ನರ್ಸರಿಯಿಂದ ಆಗಬೇಕಾ ಇಲ್ಲ ನಾಟಿ ಮಾಡಿದ್ಮೇಲೆ ಆಗಬೇಕಾ ಅಂತ? ಈಗ ನಾವು ಮೊದಲನೇದಾಗ ನೋಡ್ತಾ ಇದ್ರೆ ನಾಟಿ ಮಾಡ್ಬೇಕಾರೆ ಅಂದರೆ ನಾಟಿ ಮಾಡೋದಕ್ಕಿಂತ ಮೊದಲು ನಾವೇನು ಹೊಟ್ಲುಪಾತಿ ಅಂತ ಮಾಡ್ಕೊತೀವಿ ಅಥವಾ ನರ್ಸರಿ ಅಂತ ಮಾಡ್ಕೊತೀವಿ, ಆ ನರ್ಸರಿ ಹಂತದಲ್ಲಿ ನಾವು ಪೋಷಕಾಂಶನ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ನರ್ಸರಿಯಲ್ಲಿ ಆ ಸಸಿಗಳು ತುಂಬ ಆರೋಗ್ಯಕರ ಸಸಿಗಳು ಬಂದರೆ ಆ ಗದ್ದೆನಲ್ಲಿ ನಮಗೆ ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು, ಮುಂದಿನ ಬರ್ತಕ್ಕಂಥ ಫಸಲು ಭಾಳಷ್ಟು ಆರೋಗ್ಯಕರವಾಗಿ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ನರ್ಸರಿ ಅಥವಾ ನಾವೇನು ಸಸಿ ಮಡಿ ಅಂತ ನಾವೇನು ಹೇಳ್ತೀವಿ ಇದರಲ್ಲಿ ನಾವು ಪೋಷಕಾಂಶ ನಿರ್ವಹಣೆ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವೇನು ಒಂದು 3 ಕುಂಟೆ ನರ್ಸರಿ, 1 ಎಕರೆಗೆ ನಾವು ಹೇಳಬೇಕು ಅಂದರೆ 3 ಕುಂಟೆ ನರ್ಸರಿ ರೈತರು ಮಾಡ್ಕೊತಾರೆ. ಸೊ 3 ಕುಂಟೆ ನರ್ಸರಿ ಮಾಡ್ಬೇಕಾದ್ರೆ ರೈತರು ಸುಮಾರು 20-25 ಕೆಜಿ ಭತ್ತನ ಉಪಯೋಗಿಸ್ತಾರೆ. ಸೊ ಆ ಭತ್ತನ ಸೀಡ್ ಟ್ರೀಟ್ಮೆಂಟ್ ಆದಮೇಲೆ ಬೆಡ್ಡಿಗೆ ಹಾಕೋದಕ್ಕಿಂತ ಮೊದಲು ಒಂದು ಬೆಡ್ಗೆ ನಾವು ಸುಮಾರು 1 ಟ್ಯಾಕ್ಟರ್ಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ಬಿಟ್ಟು ಬೆಡ್ಡಲ್ಲಿ ಕ್ಲೀನಾಗಿ ಕೊಳಸ್ಬೇಕಾಗುತ್ತೆ. ಅದಾದ ನಂತರ ಈ ಬೀಜವನ್ನು ನಾವೇನು ಬೀಜ ಉಪಚಾರ ಮಾಡ್ತೀವಲ್ಲ ಈ ಬೀಜನ ಅಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಇದು ಉಪಯೋಗಿಸಿದ ನಂತರ ನಾವು ಒಂದು ಬೆಡ್ಡಿಗೆ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್, ಪೊಟಾಷ್ ಅಂದರೆ ಸಾರಜನಕ ರಂಜಕ ಪೊಟಾಷನ್ನ ನಾವು ಬೆಡ್ಡಿಗೆ ಕೊಡಬೇಕಾಗುತ್ತೆ. ಸುಮಾರು 3 ಕುಂಟೆ ನರ್ಸರಿಗೆ ನಾವು ಕೊಡಬೇಕು ಅಥವಾ 1 ಎಕರೆ ನರ್ಸರಿಗೆ ನಾವು ಗೊಬ್ಬರ ಕೊಡಬೇಕು ಅಂದರೆ 1-1.5 ಕೆಜಿ ಯೂರಿಯಾ ಕೊಡಬೇಕಾಗುತ್ತೆ. 2-2 ಕೆಜಿ 400 ಗ್ರಾಮ್ ಅಥವಾ 2.5 ಕೆಜಿ SSP ಅಂತ ಹೇಳ್ತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ. ಇದರಲ್ಲಿ ರಂಜಕ ಇರೋದ್ರಿಂದ ಬೇಗ ಬೇರುಗಳು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಬೇರುಗಳು ಬೇಗ ಬಂದರೆ ಆ ಬೆಳೆಗೆ ಪೋಷಕಾಂಶವನ್ನು ಬೇಗ ತಗೊಳ್ಳಿಕ್ಕೆ, ಆ ಮೊಳಕೆ ಬೇಗ ಬರಲಿಕ್ಕೆ ಸಹಾಯವಾಗುತ್ತೆ. ಹಾಗಾಗಿ 2-2.5 ಕೆಜಿ ಆ ಸೂಪರನ್ನು ಕೊಡ್ತೀವಿ, ಜೊತೆ ಪೊಟಾಷನ್ನ 1.5 ಕೆಜಿ ಪೊಟಾಷನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಇವು 3 ಪ್ರಥಮವಾಗಿ ಕೊಡ್ತಕ್ಕಂಥ ಪೋಷಕಾಂಶಗಳು ಈ ಹೊಟ್ಲುಪಾತಿ ಅಥವಾ ನರ್ಸರಿಯಲ್ಲೇ ಇದನ್ನು ಕೊಡಬೇಕಾಗ್ತದೆ. ಕೊಟ್ಟರೆ ಇದನ್ನು ಕೊಡೋದ್ರಿಂದ ಸದೃಢವಾಗಿ ಆರೋಗ್ಯವಾಗಿ ಇರ್ತಕ್ಕಂಥ ಸಸಿ ಮಡಿಯಿಂದ ನಮಗೆ ಹೊರ ಬರ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ 2 ನರ್ಸರಿ ಮಾಡ್ತಾರೆ ರೈತರು ಬಂದರೆ, 1 ಡ್ರೈ ನರ್ಸರಿ ಅಂತ ಮಾಡ್ತಾರೆ, ಇನ್ನೊಂದು ವೆಟ್ ನರ್ಸರಿ ಅಂತ ಮಾಡ್ತಾರೆ. ಅಂದರೆ ಬರೋಟ್ಲು ಕೆಸರೊಟ್ಲು ಅಂತ ರೈತರು ಹೇಳ್ತಾರೆ. ಸೊ ಈ ಬರೋಟ್ಲು ಮಾಡ್ತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಜಿಂಕಿನ ಕೊರತೆ ಕಾಣಿಸ್ಕೊಳುತ್ತೆ. ಅಂದರೆ ಹೊಟ್ಲು ಪಾತಿಲಿ ಹಳದಿ ಬಣ್ಣಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಪೈರು ಹುಟ್ಟಿ 8-9 ದಿವಸ ಆದಂಥ ಪೈರು ಹುಟ್ಟಬೇಕಾದ್ರೆ ಹಳದಿ ಬಣ್ಣಕ್ಕೆ ಬರ್ತಾ ಶುರುವಾಗುತ್ತೆ. ಅದು ಜಿಂಕಿನ ಕೊರತೆಯಿಂದ ಆಗ್ತಕ್ಕಂಥದ್ದು. ಅಂಥವಕ್ಕೆ ಜಿಂಕ್ EDT ನಾವು ಹೊಟ್ಲುಪಾತಿಗೆ ಸ್ಪ್ರೇ ಕೊಡ್ತೀವಿ. ಯಾವಾಗ 18 ದಿವಸಕ್ಕೆ ನಾಟಿ ಮಾಡಬೇಕಾಗುತ್ತೆ. ನಾವು 18 ದಿವಸಕ್ಕೆ ನಾಟಿ ಮಾಡ್ತಕ್ಕಂಥದ್ದು, ನಾವು 9-10 ದಿವಸ ಎಲ್ಲ ಈ ಥರ ಒಂದು ಲಕ್ಷಣ ಕಂಡ್ರೆ ಆವಾಗ ಜಿಂಕ್ EDT ಚಿಲೇಟೆಡ್ ಫಾರ್ಮ್ ಇರುತ್ತದು. ಅದನ್ನು 1 ಗ್ರಾಮ್ಗೆ ಹಾಕ್ಕೊಂಡು ಆ ಎಲೆ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಒಂದು ನ್ಯೂನತೆನ ಆ ಒಂದು ಹಂತಲ್ಲಿ ಕಡಿಮೆ ಮಾಡ್ತೀವಿ. ಇದರ ಜೊತೆಗೆ 94 ಸಹ 1-2 ಗ್ರಾಮನ್ನು ಹಾಕ್ಕೊಂಡು 94 2 ಗ್ರಾಮು 1 ಗ್ರಾಮು ಜಿಂಕ್ EDT ಇದನ್ನು ಹಾಕ್ಕೊಂಡು ಸ್ಪ್ರೇ ಕೊಡೋದು. 1-2 ಸ್ಪ್ರೇ ಕೊಟ್ಬಿಟ್ರೆ ಈ ಒಂದು ಕಲರ್ ಚೇಂಜ್ ಆಗುತ್ತೆ, ಹಸಿರಾಗುತ್ತೆ, ಆಮೇಲೆ ಸದೃಢವಾಗಿರ್ತಕ್ಕಂಥ ಸಸಿಗಳು ನಮಗೆ ಬರ್ತಾ ಹೋಗ್ತವೆ. ಎಸ್ಪೆಷಲಿ ಬರೋಟ್ಲಲ್ಲಿ, ಕೆಸರೊಟ್ಲಲ್ಲಿ ಇದು ಈ ಥರ ಬರ್ತಕ್ಕಂಥದ್ದು ಕಡಿಮೆ. ಸಾಕಷ್ಟು ಜಿಂಕ್ ನಮ್ಗೆ ಸಿಗುತ್ತೆ ಕೆಸರೊಟ್ಲಲ್ಲಿ. ಆದರೂ ನಾವು ಒಂದು ಸರಿಯ ಜಿಂಕು ಮತ್ತು 94 1 ಗ್ರಾಮು ಜಿಂಕ್ EDT 2 ಗ್ರಾಮ್ 94 ಹಾಕ್ಕೊಂಡು 1-2 ಸರಿ ಸ್ಪ್ರೇ ಮಾಡೋದ್ರಿಂದ ನಮಗೆ ಪೈರುಗಳು ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸರ್. ಡಾಕ್ಟರ್ ರಾಜಣ್ಣವರೇ, ಇನ್ನು ನಾಟಿಯ ಹಂತಕ್ಕೆ ಬರೋಣ. ನಾಟಿ ಮಾಡೋದಕ್ಕೆ ಮುಂಚೆ ಭೂಮಿಗೆ ಯಾವ ರೀತಿ ಪೋಷಕಾಂಶಗಳನ್ನು ಅವರು ಒದಗಿಸ್ಬೇಕಾಗ್ತದೆ ಸರ್? ನಾವು ಈಗ ಮೇಯ್ನ್ ಗದ್ದೆ ಅಥವಾ ನಾಟಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನೋಡಿದಾಗ ಪೈರು ಸುಮಾರು 18-20 ದಿವಸ ಅಥವಾ 22 ದಿವಸ ಒಳಗಡೆ ಇರ್ತಕ್ಕಂಥ ಪೈರನ್ನು ನಾಟಿ ಮಾಡ್ತಕ್ಕಂಥ ಸೂಕ್ತ. ಸೊ ಏಕೆ ಅಂದರೆ ಪೈರು ಚಿಕ್ಕದ ಇದ್ದಷ್ಟು ತೆಂಡೆ ಹೊಡಿತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ 18-20 ದಿವಸ ಒಳಗಡೆ ಇರ್ತಕ್ಕಂಥ ಪೈರನ್ನು ನಾಟಿ ಮಾಡೋದು ನಮಗೆ ಭಾಳ ಸೂಕ್ತ. ಸೊ ಇಳುವರಿ ದೃಷ್ಟಿಯಲ್ಲಿ ಆಗ್ಬೋದು, ಆಮೇಲೆ ಆರೋಗ್ಯಕರವಾಗಿರ್ತಕ್ಕಂಥ ತೆಂಡುಗಳು ಬರೋದಾಗ್ಬೋದು, ಸೊ ಕಾಳುಗಳು ಕಟ್ಟೋದಾಗ್ಬೋದು. ಹಂಗಾಗಿ ಅರ್ಲಿ ನಾಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ತುಂಬ ಜನ 18-20 ದಿವಸದೊಳಗೆ ನಾಟಿ ಮಾಡಿರ್ತಕ್ಕಂಥ ರೈತರು ಹೆಚ್ಚಿಗೆ ಇಳುವರಿ ಪಡೆದಂಥ ನಿದರ್ಶನಗಳನ್ನ ನೋಡಿದ್ದೀವಿ. ಸೊ ಹಾಗಾಗಿ ನಾಟಿ ಮಾಡ್ತಕ್ಕಂಥದ್ದು ಇಳುವರಿ ಮೇಲೆ ಅದು ಒಂದು ಪ್ರಭಾವ ಬೀರುತ್ತೆ. ಜೊತೆಗೆ ನಾವು ಗದ್ದೆಗೆ ಮೇಯ್ನ್ ಗದ್ದೆಗೆ ನಾಟಿ ಮಾಡ್ಬೇಕಾರೆ ಈಗೇನಾಯಿತು ಎರಡು ಮೂರು ಪದ್ಧತಿಗಳು ನಮ್ಮಲ್ಲಿ ಬಂದಿದ್ದೇವೆ ಇತ್ತೀಚೆಗೆ ರೈತರಿಗೆ. ಮೊದಲು ಮಾಡ್ತಕ್ಕಂಥದ್ದು ಸಾಲು ನಾಟಿ ಅಂತ ಮಾಡ್ತಾಯಿದ್ರು. ಆವಾಗ ಸಾಕಷ್ಟು ಕೃಷಿ ಮಹಿಳೆಯರು ಬಂದು ಹಳ್ಳಿಗಳು ನಾಟಿ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನಾಟಿ ಮಾಡ್ತಕ್ಕಂಥ ಜನ ತುಂಬ ಕಡಿಮೆ ಇದೆ. ಯಾರು ಆ ಒಂದು ಏಜ್ನರು ಆ ಒಂದು ವಯಸ್ಸಿನ ಮಹಿಳೆಯರು ನಾಟಿ ಮಾಡಲಿಕ್ಕೆ ಬರ್ತಾ ಇಲ್ಲ. ಈಗಿನ ಜನರೇಷನ್ ಯಾರು ಗದ್ದೆ ಯಾವುದೇ ಕೃಷಿ ಕೆಲಸಕ್ಕೂ ಜನ ಸಿಗ್ತಾ ಇಲ್ಲ ಜನ. ಹಾಗಾಗಿ ಅವ್ರದೇ ಆದ ಒಂದು ಪದ್ಧತಿಗಳನ್ನ ಆಲ್ಟರ್ನೇಟಿವ್ ಹುಡುಕಿದ್ದಾರೆ. ಸೊ ಮೊದಲು ಡ್ರಮ್ ಸೀಡರ್ ಅಂತ ಮೊದಲು ಮಾಡ್ತಾ ಇದ್ರು. ಹೆಚ್ಚಿಗೆ ಇದು ಪ್ರಚಲಿತ ಆಗಲಿಲ್ಲ ಅಷ್ಟೊಂದು. ಆದ್ರೂ ಈಗ ನಾಟಿ ಪದ್ಧತಿ ಸ್ವಲ್ಪ ಕಷ್ಟ ಆಗೋದ್ರಿಂದ ಈಗ ತುಂಬ ಜನ ಡ್ರಮ್ ಸೀಡರಿಗೆ ಬಂದಿದೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ 8-10 ಡ್ರಮ್ ಸೀಡರ್ನ ನಾವು ಪರ್ಚೇಸ್ ಮಾಡಿಟ್ಟಿದ್ದೀವಿ. ಅವನು ರೈತರಿಗೆ ನಾವು ಕೊಡ್ತೀವಿ. ಗದ್ದೆ ನಾಟಿ ಮಾಡ್ತೀವಿ, ಒಂದು 10 ಕ್ವಿಂಟೆ 20 ಕ್ವಿಂಟೆ ಇದೆ ಅಂದರೆ ಅವರೆಲ್ಲ ಡ್ರಮ್ ಸೀಡರ್ ನಾಟಿ ಮಾಡಲಿಕ್ಕೆ ಒಂದು ದಿನಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತೀವಿ. ತುಂಬ ಕಡಿಮೆ ಇದು ಒಂದು ದಿನಕ್ಕೆ. ಅವ್ರು 2 ಎಕರೆ 1 ಎಕರೆ ಇದ್ದರೂ ಅವ್ರು ನಾಟಿ ಮಾಡ್ಕೊಂಡು ಅವತ್ತೇ ತಂದು ನಮ್ಗೆ ವಾಪಸ್ಸು ಆ ಡ್ರಮ್ ಸೀಡರ್ ಯಾವ ಕಂಡೀಷನಲ್ಲಿ ಕೊಟ್ಟಿದ್ದೀವಿ ಆ ಕಂಡೀಷನಲ್ಲಿ ವಾಪಸ್ ಕೊಡಬೇಕು ಅಂತ ಸುಮಾರು 10-15 ಡ್ರಮ್ ಸೀಡರ್ ತರಿಸಿಟ್ಟಿದ್ದೀವಿ. ಜೊತೆಗೆ ಯಾವ್ಯಾವ ರೈತರು ನಮಗೆ ಪರ್ಚೇಸ್ ಮಾಡ್ತೀವಿ ಅನ್ನೋರಿಗೆ ಸುಮಾರು 3,000 ರೂಪಾಯಿ ಕಾಸ್ಟ್ ಆಗುತ್ತೆ, ಅದನ್ನು ಕೊಯಮತ್ತೂರಿಂದ ತರಿಸಿ ರೈತರಿಗೂ ಸಹ ಕೊಡ್ತಾ ಇದ್ದೀವಿ. ಆಮೇಲೆ ಅದನ್ನು ಪದ್ಧತಿನೂ ಸಹ ನಾವು ಹೇಳ್ಕೊಡ್ತಾ ಇದ್ದೀವಿ. ಡ್ರಮ್ ಸೀಡರ್ ಹೇಗೆ ಡ್ರಮ್ ಸೀಡರ್ ನಾಟಿ ಮಾಡಬೇಕು, ಮೊಳಕೆ ಎಷ್ಟು ಬಂದಿರಬೇಕು. ಈಗ ರೈತರು ಏನು ಮಾಡ್ತಾರೆ, ಮೊಳಕೆ ಸ್ವಲ್ಪ ದೊಡ್ಡದಾಗಿ ಬಂದುಬಿಡುತ್ತೆ ಬೆಡ್ ಮೇಲೆ ಹಾಕೋದಾದರೆ. ಬಟ್ ಇದರ ದೊಡ್ಡದಾಗಿ ನಾಟಿ ಮೊಳಕೆ ಬಂದರೆ ಆ ಡ್ರಮ್ ಸೀಡರ್ ಓಲಲ್ಲಿ ತೂತಲ್ಲಿ ಬೀಳೋದಿಲ್ಲ ಅದು. ಅದಕ್ಕೆ ಈಗ ನಾವೇನು ಅಂದರೆ ಡ್ರಮ್ ಸೀಡರ್ ಮಾಡ್ತಕ್ಕಂಥವ್ರು ಸ್ವಲ್ಪ ಮೊಳಕೆ ಬಂದಾಗಲೇ ಅದನ್ನು ನಾಟಿ ಮಾಡಲಿಕ್ಕೆ ಭತ್ತವನ್ನು ಮೊಳಕೆ ಕಟ್ಟೋ ಪದ್ಧತಿ ಬೆಡ್ ಮಾಡೋಕ್ಕೆ ಎಲ್ಲ ರೈತರು ಮೊಳಕೆ ಕಟ್ತಾರೆ. ಸೊ ಮೊಳಕೆ ಬಂದಂಥ ಪೈರನ್ನು ಸ್ವಲ್ಪ ಮೊಳಕೆ ಬಂದಂಥ ಪೈರನ್ನು ಡ್ರಮ್ಗೆ ಹಾಕೊಂಡು ಡ್ರಮ್ಮಲ್ಲಿ ಲೈನಾಗಿ ಎಳಿತಾ ಹೋಗ್ತಾರೆ. ಸೊ ಅದರಲ್ಲಿ ಏನಂತೆ, ಮಣ್ಣು ಭಾಳ ಹಗುರವಾಗಿರಬೇಕು, ಬಿದ್ದಂಥ ಮೊಳಕೆ ಕ್ಲೀನಾಗಿ ಮಣ್ಣೊಳಗೆ ಹೋಗಿ ಸೇರಬೇಕು. ಸೊ ಆ ಒಂದು ಹಂತದ ನೋಡಿಕೊಂಡು ಮೊಳಕೆ ಬರೆಸ್ಕೊಂಡು ನಾಟಿ ಮಾಡ್ತಕ್ಕಂಥ ಪದ್ಧತಿ. ಆಮೇಲೆ ಇದು ಬಿಟ್ಟರೆ ನೆಕ್ಸ್ಟು ಸಾಲು ನಾಟಿ ಅಂತ ಮಾಡ್ತಾರೆ. ಸಾಂಪ್ರದಾಯಿಕ ಪದ್ಧತಿ ಮೊದಲಿಂದ ಬಂದಿರ್ತಕ್ಕಂಥ. ಅದು ಬಿಟ್ಟರೆ ಬ್ರಾಡ್ಕಾಸ್ಟಿಂಗ್ ಅಂತ ಇನ್ನೂ ಇದು ಹಳೆ ಮೆಥಡ್ ಆ್ಯಕ್ಚುಲಿ ಬ್ರಾಡ್ಕಾಸ್ಟಿಂಗು. ಸೊ ಈಗಲೂ ಅದನ್ನು ಬ್ರಾಡ್ಕಾಸ್ಟಿಂಗ್ ತುಂಬ ಜನ ಮಾಡಿ ಚೆಲ್ಲು ಭತ್ತ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಈ ಚೆಲ್ಲು ಭತ್ತ ಮಾಡ್ತಕ್ಕಂಥದ್ದು ಮತ್ತು ಡ್ರಮ್ ಸೀಡಲ್ಲಿ ಮಾಡ್ತಕ್ಕಂಥದ್ದು ರೈತರು ಭಾಳ ಅದನ್ನು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಏನಾಗ್ತದೆ, ಇವರು ಭತ್ತ ಬಿದ್ದು ನಾಟಿ ಮಾಡಿದ ತಕ್ಷಣ ಭತ್ತದ ಪೈರಿನ ಜೊತೆಲಿ ಕಳೆನೂ ಹುಟ್ಟುಬಿಡುತ್ತೆ. ಸೊ ಅವರಿಗೆ ಒಂದು 15-20 ದಿವಸ ಕಳೆದು ಬಿಟ್ರೆ ಭತ್ತದ ಪೈರ ಯಾವುದು ಕಳೆದ್ಯಾವುದು ಅವ್ರಿಗೆ ಗೊತ್ತಾಗಲ್ಲ. ಹಂಗಾಗಿ ರೈತರು ಫೇಲ್ ಆಗ್ತಕ್ಕಂಥದ್ದು. ಸೊ ಅಂಥವಕ್ಕೆ ಕಳೆಯ ನಾಶಕವನ್ನು ಇಮ್ಮಿಡಿಯೇಟು 9 ದಿವಸ ಒಳಗಡೆ ಒಂದು ಕಳೆನಾಶಕನ ಹೊಡಿಬೇಕಾಗುತ್ತೆ. ನಾಮಿನಿ ಗೋಲ್ಡ್ ಅಂತ ಇತ್ತೀಚೆಗೆ ಬಂದಿದೆ, ಭಾಳ ಎಫೆಕ್ಟ್ ಇದೆ ರೈತರ ಜಮೀನಿನಲ್ಲಿ. ಅದನ್ನು 9 ದಿವಸಕ್ಕೆ ಒಂದು ಕಳೆನಾಶಕ ಚೆಲ್ಲು ಭತ್ತ ಅಥವಾ ಡ್ರಮ್ ಸೀಡರ್ ಆದರೆ ಅದನ್ನು ಹೊಡಿಬೇಕಾಗುತ್ತೆ. ಅದೇನು ಮಾಡುತ್ತೆ, ಭತ್ತದ ಪೈರುಗಳನ್ನು ಬಿಟ್ಟು ಬೇರೆ ಕಳೆನೆಲ್ಲ ಅದು ನಾಶಪಡಿಸ್ತಾ ಹೋಗುತ್ತೆ ಒಂದು. ಅದು ಬಿಟ್ಟರೆ ಎರಡನೇದು ನಾವು ಸಾಲು ನಾಟಿ ಅಂತ ನಾವು ಏನು ಮಾಡ್ತೀವಿ, ಮೂರನೇ ಈ ಪದ್ಧತಿ ಇದೆ. ಇದರಲ್ಲಿ ಸಾಲು ನಾಟಿ ಮಾಡ್ತಕ್ಕಂಥದ್ದು 18-20 ದಿವಸಕ್ಕೆ ನಾವು ಸಾಲು ನಾಟಿ ಮಾಡ್ತೀವಿ. ನಾಟಿ ಮಾಡಿದ ನಂತರ ಈ ಒಂದು ಕಳೆನಾಶಕ 2-3 ಥರದ ಕಳೆನಾಶಕ ಈ ಒಂದು ಸಾಲು ನಾಟಿ ಇದೆ, ಒಂದು ರಿಪೀಟ್ ಪ್ಲಸ್ ಅಂತ ಬರುತ್ತೆ, ಅದನ್ನು ಮರಳಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಬೋದು. ಅದು ರಿಪೀಟ್ ಪ್ಲಸ್ಸಲ್ಲೇ ಲಿಕ್ವಿಡ್ ಅಂತ ಬಂದಿದೆ. ಸೊ ಆ ಲಿಕ್ವಿಡ್ ಏನೋ ನಾವು ಅದನ್ನು ಗದ್ದೆಗೆ ಒಂದು ಬಾಟ್ಲು 1 ಎಕರೆ ಗದ್ದೆಗೆ ಅದು ಓಲ್ ಮಾಡ್ಕೊಂಡು ಚೆಲ್ತಾ ಹೋಗೋದು. ಅದು ಚೆಲ್ಲಬೇಕಾದ್ರೆ ನಾವು ಒಂದು ಎಚ್ಚರಿಕೆ ಮಾಡಬೇಕಾಗುತ್ತೆ. 1-1.5 ಇಂಚು ನೀರು ನಿಂತಿರ್ಬೇಕು ಗದ್ದೆಯಲ್ಲಿ. ಆ ನೀರಿಗೆ ಅದು ಬಿದ್ದ ತಕ್ಷಣ ಮೊಸರಾದಂಗೆ ಆಗುತ್ತೆ. ಆವಾಗ ಮಣ್ಣಲ್ಲಿ ಕೆಳಗಡೆ ಕೂತು ಕಳೆ ಮೊಳಕೆ ಹೊಡೆಯೋದನ್ನು ತಪ್ಪಿಸ್ತಾ ಹೋಗುತ್ತೆ. ಸೊ ಇವೆರಡು ಮಾಡ್ಬೋದು. ಜೊತೆ ನಾಮಿನಿ ಗೋಲ್ಡ್ ಅಂತ ಅದು ಇನ್ನೊಂದಿದೆ, ಅದನ್ನು ನಾಟಿ ಮಾಡಿ 8 ದಿವಸಕ್ಕೆ ನಾವು ಸ್ಪ್ರೇ ಮಾಡ್ತಾ ಹೋಗ್ಬೋದು, ಕಂಟ್ರೋಲ್ ಆಗುತ್ತೆ. ಇವು 3 ಕಳೆ ಪದ್ಧತಿನ ನಾವು ಒಂದು ಸಮಗ್ರವಾಗಿ ಉಪಯೋಗಿಸೋದ್ರಿಂದ ನಾವು ಇಳುವರಿನಲ್ಲಿ ಹೆಚ್ಚಿಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು, ಕಳೆನಾಶಕದ ಬಳಕೆಯನ್ನು ನಿಲ್ಲಿಸಬೇಕು ಅನ್ನೋದು ಒಂದು ಕಡೆ ಮಾತಿದೆ, ಆದರೆ ಕಳೆನಾಶಕವನ್ನು ಬಳಸಬೇಕು ಅಂದರೆ ಏನಿದು ಸುಧಾರಿತವಾದಂಥ ಕಳೆನಾಶಕ? ಸುಧಾರಿತವಾದ ಕಳೆನಾಶಕ ಅಂತಲೇ ಹೇಳ್ಬೋದು. ಇದರಲ್ಲಿ ಇದು ತುಂಬ ದಿವಸ ಇದ್ರ ರೆಸಿಡಿ ಎಫೆಕ್ಟ್ ಉಳಿಯೋದಿಲ್ಲ. ಈ ನಾವು ಕಳೆನಾಶಕ ಉಪಯೋಗಿಸಿ ಸುಮಾರು 15-20 ದಿವಸಕ್ಕೆ ಇದರ ಅಂಶ ಹೊರಟೋಗುತ್ತೆ, ಅಲ್ಲಿ ಇರೋದಿಲ್ಲ. ಸೊ ಕಳೆಯನ್ನು ಕಂಟ್ರೋಲ್ ಮಾಡಲಿಕ್ಕಷ್ಟೇ ಇದರ ಒಂದು ಮಹತ್ವ ಇದೆ. ಸೊ ನೀವು ಹೇಳ್ದಂಗೆ ಬೇರೆ ಕಳೆನಾಶಕ ರೌಂಡ್ ಅಪ್ ಆ ಥರದವನ್ನು ಯಾವ ಇಲ್ಲಿ ಉಪಯೋಗಿಸ್ಲಿಕ್ಕೆ ಹೇಳೋದಿಲ್ಲ. ದುಷ್ಪರಿಣಾಮ ಉಂಟಾಗ ಇಲ್ಲ, ಇಲ್ಲ ಆ ಥರದ ಯಾವುದೇ ದುಷ್ಪರಿಣಾಮಗಿಲ್ಲ. ಸೊ ಕಳೆ ಕಂಟ್ರೋಲ್ ಮಾಡಲಿಕ್ಕೆ ಅಷ್ಟೇ ನಾವು ಇದನ್ನು ಉಪಯೋಗಿಸ್ತೇವೆ ಸರ್. ನೆಕ್ಸ್ಟ್ ನಾವು ಪೋಷಕಾಂಶ ವಿಚಾರಕ್ಕೆ ಬರೋದಾದರೆ, ನಾಟಿ ಮಾಡ್ತಕ್ಕಂಥ ವಿಧಾನದಲ್ಲಿ ಬೇರೆ ಬೇರೆ ಮೆಥಡ್ ಇದ್ರೂ ಗೊಬ್ಬರ ನಿರ್ವಹಣೆ ಮಾಡೋದ್ರಲ್ಲೇ ಒಂದೇ ಗೊಬ್ಬರ ನಾವು ಮಾಡಬೇಕಾಗುತ್ತೆ, ಅಷ್ಟೇ ಗೊಬ್ಬರ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾವುದೇ ಪದ್ಧತಿಯಲ್ಲಿ ನಾಟಿ ಮಾಡಿದ್ರೂ ಕೂಡ ನಾವೇನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಏನು ಗೊಬ್ಬರವನ್ನು ಕೊಡ್ತಾ ಅಷ್ಟೇ ಕೊಡಬೇಕು, ಆ ಗೊಬ್ಬರನೇ ಕೊಡಬೇಕಾಗುತ್ತೆ. ಜೊತೆ ಕೊಡ್ತಕ್ಕಂಥ ಮೆಥಡ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಂತ ಕೊಡ್ತಕ್ಕಂಥ ಡೇಸ್ಗಳು ಚೇಂಜ್ ಆಗುತ್ತೆ, ದಿನಗಳು ಮತ್ತು ಪದ್ಧತಿ ಬದಲಾಗ್ತದೆ. ಸೊ ಹಾಗಾಗಿ ಈಗ ಸಪೋಸ್ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮೊದಲು ಕೊಡ್ತಕ್ಕಂಥದ್ದು ಅಂದರೆ ನಾಟಿ ಮಾಡಿದ ಒಂದಿನ ಆದಮೇಲೆ ಅಥವಾ ನಾಟಿ ಮಾಡಿದ ನೆಕ್ಸ್ಟೇ ನಾವು ಕೊಡ್ತಕ್ಕಂಥದ್ದು ಯೂರಿಯಾ ಸಾರಜನಕ ರಂಜಕ ಪೊಟಾಷಿಯಂ ಕೊಡ್ತಾಯಿದ್ದು. ಸೊ ಸಾರಜನಕನ ಎಕರೆಗೆ ಒಂದು ಬ್ಯಾಗ್ ಕೊಟ್ಬಿಡ್ತಾಯಿದ್ದು, 45 kg ಕೊಡಬೇಕು, 45 kg ಯೂರಿಯಾ. ಆಮೇಲೆ ನಾವು ಸ್ಟ್ರೈಟ್ ಫರ್ಟಿಲೈಸರ್ ಅಂತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ 125 kg ಸಿಂಗಲ್ ಸೂಪರ್ ಫಾಸ್ಫೇಟು, 33 kg ಪೊಟಾಷಿಯನ್ನ ಕೊಡ್ತಾಯಿದ್ದು. ಇದು ಒಂದು ಎಕರೆ ಪ್ರಮಾಣ, ಒಂದು ಎಕರೆ ಪ್ರಮಾಣಕ್ಕೆ ಬೇಸಲ್ಲು ಮೂಲ ಗೊಬ್ಬರವಾಗಿ ಇದನ್ನು ನಾವು ಬರ್ತಕ್ಕೆ ಕೊಡ್ತಾಯಿದ್ದು. ಇದಾದ ನಂತರ 30-35 ದಿವಸಕ್ಕೆ ಮೇಲ್ಗೊಬ್ಬರ ಅಂತ ಒಂದು ಕೊಡ್ತಾಯಿದ್ದು, ಅವಾಗ 20 kg ಯೂರಿಯಾ ಕೊಡ್ತಾಯಿದ್ದು. ಅದಾದ ನಂತರ 45 ದಿವಸಕ್ಕೆ ಇನ್ನೊಂದು ಮೇಲ್ಗೊಬ್ಬರ ಕೊಡ್ತಾಯಿದ್ದು, 45 ದಿವಸಕ್ಕೆ ಕೊಡ್ತಕ್ಕಂಥದ್ದು 20-21 kg ಯೂರಿಯಾ ಕೊಡ್ತಾಯಿದ್ದು. ಸೊ ಅಲ್ಲಿ ಏನಾಗಿದೆ, ಮಧ್ಯದಲ್ಲಿ ಕೊನೆ ಗೊಬ್ಬರ ತುಂಬ ಜನ ರೈತರು ಕೊಡ್ತಾ ಇಲ್ಲ, ಎರಡನೇ ಗೊಬ್ಬರಕ್ಕೆ ನಿಲ್ಲಿಸ್ಬಿಡ್ತಾರೆ. ಕೊನೆ ಗೊಬ್ಬರ ಭಾಳಷ್ಟು ರೈತರು ನಾವು ಹೇಳ್ತೀವಿ ಕೊನೆ ಗೊಬ್ಬರ ಕೊಡೋದು ಭಾಳ ಸೂಕ್ತ ಅಂತ ಹೇಳ್ತೀವಿ. ಏಕೆಂದರೆ ಕೊನೆ ಗೊಬ್ಬರ ಕೊಡೋದ್ರಿಂದ ನಮಗೆ ಆ ಭತ್ತದಲ್ಲಿ ಕಾಳುಗಳು ನಿಲ್ಲೋದಾಗಲಿ, ಭತ್ತ ಬೆಳವಣಿಗೆ ಆಗೋದಾಗಲಿ, ಆ ಗೊನೆ ಏನು ಬರ್ತಕ್ಕಂಥದ್ದು ಕುತ್ತಿಗೆಲೆ ನಿಂತು ಬಿಡುತ್ತೆ, ಮುಂದಕ್ಕೆ ಬರಲ್ಲ. ಸೊ ಹಾಗಾಗಿ ನಾವೇನು ಭತ್ತ ಬೆಳವಣಿಗೆ ಆಗೋದು ಚಳಿ ಸಿಗಾಕಂಡ್ರೆ ಡಿಸೆಂಬರ್ ನವಂಬರ್ ಡಿಸೆಂಬರ್ ಟೈಮಲ್ಲಿ ಬಂದಾಗ ಅದು ಗೊನೆ ಕುತ್ತಿಗೆಲೆ ಸಿಗಾಕೊಂಡ್ಬಿಡುತ್ತೆ, ಮುಂದಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಎರಡನೇ ಪೋಷಕಾಂಶ ನಾವೇನು ಕೊಟ್ಟಿರ್ತೀವಿ ಮೇಲ್ಗೊಬ್ಬರ ಎರಡನೇದೇನು ಕೊಟ್ಟಿರ್ತೀವೋ ಅದನ್ನು ಕೊಡ್ತಕ್ಕಂಥದ್ದು ಭಾಳ ಸೂಕ್ತ ಅಂತ ಒಂದು ಮುನ್ನೆಚ್ಚರಿಕೆ ರೈತರಿಗೆ ನಾವು ಹೇಳಬೇಕಾಗುತ್ತೆ. ಅದು ಬಿಟ್ಟರೆ ಪೊಟಾಷಿಯನ್ನ ತುಂಬ ಜನ ಕೊಡ್ತಾ ಇಲ್ಲ, ತುಂಬ ಜನ ಈಗೇನಾಗುತ್ತೆ ಪೊಟಾಷಿಯನ್ನ ಸಿಗ್ತಕ್ಕಂಥದ್ದು ಕಡಿಮೆ ಆಗಿದೆ ಮಾರ್ಕೆಟಲ್ಲಿ. ಹಾಗಾಗಿ ಏನು ಮಾಡ್ತಾರೆ ಅವರು, ಡಿ ಎ ಪಿ ಹಾಕ್ಬಿಡ್ತಾರೆ, ಯೂರಿಯಾ ಕೊಡ್ತಾರೆ, ಡಿ ಎ ಪಿಲಿ ಪೊಟಾಷಿ ಇರಲ್ಲ. ಆಮೇಲೆ ಅಥವಾ ಅವರು ಬೇರೆ ಯಾವ್ದಾರ ಗೊಬ್ಬರ ತಗೊಂಬಂದು ಹಾಕ್ಬಿಡ್ತಾರೆ ಸಿ ಈಸಿಯಾಗಿ ಸಿಗ್ತಕ್ಕಂಥದ್ದು, ಅಥವಾ ಯೂರಿಯಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡ್ತಾರೆ, ಅದರ ಪೊಟಾಷಿ ಕೊಡಲಿಕ್ಕಿಲ್ಲ. ಸೊ ಹಾಗೆ ಅಂಥ ಒಂದು ಸಂದರ್ಭದಲ್ಲಿ ಇವರು 10-26 ಕೊಡ್ತಕ್ಕಂಥದ್ದು ಸೂಕ್ತ. ಸೊ 10-26 ಕೊಡಬೇಕಾದ್ರೆ ಮೂಲ ಗೊಬ್ಬರಕ್ಕೆ ಇನ್ನೊಂದು 15-20 kg ಅಷ್ಟು ಯೂರಿಯಾನ ಮಿಕ್ಸ್ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ಸೂಕ್ತ. ಆಮೇಲೆ 30-45 ದಿವಸಕ್ಕೆ ಮೇಲ್ಗೊಬ್ಬರನ ಆ್ಯಸ್ ಇಟ್ ಈಸ್ ಇವರು ಕೊಡ್ತಕ್ಕಂಥ ಸೂಕ್ತ. ಈ ಸರಿ ಏನು ಮಾಡಿದ್ದು, ಮೇಲ್ಗೊಬ್ಬರನ ಕೊಡೋದನ್ನು ಅವಾಯ್ಡ್ ಮಾಡಿ, ತಮಗೆಲ್ಲ ಗೊತ್ತಿದೆ ನ್ಯಾನೋ ಯೂರಿಯಾ ಅಂತ ಅದ್ರ ಬಗ್ಗೆ ಬಂದಿದೆ, ಸಾಕಷ್ಟು ಮಾಹಿತಿ ರೈತರಿಗೆಲ್ಲ ತಿಳಿಸಿದ್ದೀವಿ. ಅದನ್ನು ಡ್ರೋನಲ್ಲಿ ಒಂದು ಸರಿ ಸ್ಪ್ರೇ ಮಾಡಿಸಿದ್ದೀವಿ 2 ಸರಿ. ಸೊ ಅದನ್ನು ರೈತರು ಉಪಯೋಗಿಸ್ಬೋದು, ಅಥವಾ ನಾವು ಈ ಬೇರೆ ಬೇರೆ ಮೆಥಡ್ಗಳು ಬಂದಿದೆ. ಅದು 1 ಎಕರೆಗೆ ನಾವು ಕೊಡ್ತಕ್ಕಂಥ ಮೇಲ್ಗೊಬ್ಬರದ್ದು ಪರವಾಗಿ ಜಸ್ಟ್ 400 ml ಅಥವಾ 1/2 liter ಇರ್ತಕ್ಕಂಥದ್ದನ್ನ ನಾವು ಮೇಲ್ಗೊಬ್ಬರವಾಗಿ ಭತ್ತಕ್ಕೆ ಸ್ಪ್ರೇ ಮಾಡೋದ್ರಿಂದ ಭತ್ತದಲ್ಲಿ ಈ ಒಂದು ಯಥೇಚ್ಛವಾಗಿ ಗೊಬ್ಬರ ಕೊಡ್ತಕ್ಕಂಥದ್ದು ಯೂರಿಯಾ ಕೊಟ್ಟು ರೋಗ ಬರ್ತಕ್ಕಂಥದ್ದನ್ನು ತಡಿಲಿಕ್ಕೂ ಸಹ ಸಹಕಾರಿ ಆಗುತ್ತೆ. ಸೊ ನಾವು ಈ ಗೊಬ್ಬರದಲ್ಲಿ ಬೇರೆ ಬೇರೆ ಗೊಬ್ಬರ ನೋಡಿದಾಗ, ಸಪೋಸ್ ನಾವು ಸ್ಟ್ರೈಟ್ ಫರ್ಟಿಲೈಸರ್ ಕೊಡ್ತೀವಿ, ಅದು ಎಷ್ಟು ಮುಖ್ಯ ಭೂಮಿಗೆ, ಅಥವಾ ಡಿ ಎ ಪಿ ಎಷ್ಟು ಮುಖ್ಯ, ಅಥವಾ 17-17 ಎಷ್ಟು ಮುಖ್ಯ ಅಂದರೆ, ಮೊದಲನೇ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಯೂರಿಯಾ ಸಿಂಗಲ್ ಸೂಪರ್ ಫಾಸ್ಫೇಟು ಪೊಟಾಷಿಯಂ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಏನಕ್ಕೆ ಅಂದರೆ, ಸಿಂಗಲ್ ಸೂಪರ್ ಫಾಸ್ಫೇಟಲ್ಲಿ ಕ್ಯಾಲ್ಸಿಯಂ ಇದೆ, ಆಮೇಲೆ ಜೊತೆ ರಂಜಕ ಇದೆ, ಸಲ್ಫರ್ ಇದೆ, ಮೂರು ಗೊಬ್ಬರ ಇರೋದ್ರಿಂದ ಇಳುವರಿನ ಭಾಳಷ್ಟು ಇದಾಗುತ್ತೆ. ಆಮೇಲೆ ಜಳ್ಳು ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ, ಹಾಗಾಗಿ ಹಾಲು ಕಟ್ಟುವ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. ಈ ಗೊಬ್ಬರ ಕೊಡ್ತಕ್ಕಂಥದ್ದು ಭಾಳಷ್ಟು ಮುಖ್ಯ. ಸಪೋಸ್ ಈ ಗೊಬ್ಬರ ಸಿಗ್ತಾ ಇಲ್ಲ ಅಂದಾಗ ಆಲ್ಟರ್ನೇಟಿವ್ ಹೋಗಬೇಕು ಅಂದರೆ ಅವರು ಡಿ ಎ ಪಿ ಹೋಗಲಿ, ಡಿ ಎ ಪಿ ಜೊತೆಗೆ ಒಂದು 20-25 kg ಪೊಟಾಷಿಯನ್ ಕೊಡಲೇಬೇಕಾಗುತ್ತೆ. ಈ ಸುತ್ತಮುತ್ತ ಭಾಗದಲ್ಲಿ ಸುಮಾರು 10 ವರ್ಷದಿಂದ ನಾವು ಮಣ್ಣು ಪರೀಕ್ಷೆ ಮಾಡಿರೋದ್ರಿಂದ ಪೊಟಾಷಿಯಂಶ ಸಾಕಷ್ಟು ಮಣ್ಣಲ್ಲಿದೆ. ಒಂದು ಬೆಳೆಗೆ ಪೊಟಾಷಿಯನ್ ಕೊಟ್ಟರೆ ಸಾಕು, ಎರಡನೇ ಬೆಳೆಗೆ ಪೊಟಾಷಿಯನ್ ಒಂದು 8-10 kg ಕೊಟ್ಟರೆ ಸಾಕು, ಇಳುವರಿ ನಮಗೆ ಪೊಟಾಷಿಯಲ್ಲಿ ಯಾವುದೇ ಕೊರತೆ ಇಲ್ಲದಂಗೆ ಬೆಳೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಎರಡನೇ ಒಂದು ಗೊಬ್ಬರನ ಕೊಡ್ತಕ್ಕಂಥ ಸೂಕ್ತ. ಸಪೋಸ್ ಆ ಒಂದು ಪದ್ಧತಿ ಗೊಬ್ಬರ ಸಿಗಲಿಲ್ಲ ಅಂದರೆ, ನೀವು ಮೂರನೇದಾಗಿ 17-17 ಹೋಗ್ಬೋದು, 20-20, 17-17 ಅಥವಾ 17-4 ಈ ಥರ ಗೊಬ್ಬರಗಳನ್ನ ಹೋಗ್ಬೋದು. ಇವನ್ನ 100-105 kg ತಗ ಕೊಡ್ಬೇಕಂದ್ರೆ 2 bag ಕೊಟ್ಟರೆ 1 ಎಕರೆಗೆ ಸಾಕಾಗುತ್ತೆ. 100-105 kg ಅಂದರೆ 2 ಹಂತದಲ್ಲಿ ಕೊಡಬೇಕಾ, ಒಂದೇ ಹಂತ ಮೂಲ ಗೊಬ್ಬರವಾಗಿ ಕೊಡ್ತಕ್ಕಂಥ ಗೊಬ್ಬರ ಇದು. 30-45 ದಿವಸ ಗೊಬ್ಬರ ಆ್ಯಸ್ ಇಟ್ ಈಸ್ ನೀವು ಮೊದಲೇ ನೋಡಬೇಕು ಕೊಡ್ತೀರ ಅದನ್ನು ಕೊಡಬೇಕಾಗುತ್ತೆ. ಮೂಲ ಗೊಬ್ಬರಕ್ಕೆ ರೈತರಿಗೆ ಗೊಬ್ಬರ ಅವೈಲೇಬಿಲಿಟಿ ಕಷ್ಟ ಆದಾಗ ಇವೆಲ್ಲ ಆಪ್ಷನ್ಸ್ ಇದೆ, ಇದನ್ನು ಉಪಯೋಗಿಸ್ಕೊಂಡು ಅವರು ಮಾಡ್ಬೋದಾಗುತ್ತೆ ಸರ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ರೈತರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೂಲ ಗೊಬ್ಬರವಾಗಿ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನೇ ಭೂಮಿಗೆ ಸೇರಿಸ್ಬಿಡ್ತಾ ಅಲ್ಲಿ ನಾವು ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂತ ನಿಮ್ಮಂಥ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದೀರಿ, ಜೊತೆಗೆ ರೈತರಿಗೂ ಕೂಡ ಅನುಭವಕ್ಕೆ ಬಂದಿದೆ, ಯಾವುದು ಸೂಕ್ತ ಅಂತ ಹೇಳ್ತೀರಿ? ಸರ್, ಇದು ಖಂಡಿತ ನೀವು ಹೇಳೋದು. ಈಗ ನಾವು ಕೊಟ್ಟಿಗೆ ಗೊಬ್ಬರ ಅಂತ ನಾವೇನು ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಹಸಿರೆಲೆ ಗೊಬ್ಬರ ಆಗ್ಬೋದು, ಅಥವಾ ಸೆಣಬು, ಡೈಯಂಚ, ಇವನ್ನ ಒಂದು ಸಾರಿ ಗದ್ದೆಗೆ ಬೆಳೆದು ಅದನ್ನು ಗದ್ದೆ ಮಣ್ಣಲ್ಲಿ ಸೇರಿಸ್ಬೇಕು, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕು, ಮಣ್ಣಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ನು ಸಾವಯವ ಇಂಗಾಲನ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಇದು ನಿರಂತರ ಕೊಡ್ತಾ ಹೋಗ್ಬೇಕಾಗುತ್ತೆ ರೈತರು. ನೀವೆಲ್ಲೇ ಕೇಳಿದ್ರು ಕೊಟ್ಟಿಗೆ ಗೊಬ್ಬರ ಕೊಟ್ಟ ಮೇಲೆ ಈ ಗೊಬ್ಬರಗಳೆಲ್ಲ ಕೊಡಬೇಕು. ಏನಕ್ಕೆ ಅಂದರೆ ಕೊಟ್ಟಿಗೆ ಗೊಬ್ಬರದ್ರೆ ಕಾರ್ಬನ್ ಅಂಶ ಇರುತ್ತೆ, ಭೂಮಿಗೆ ಕಾರ್ಬನ್ ಅಂಶ ಸಿಗ್ತಕ್ಕಂಥದ್ರು ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಹಸಿರೆಲೆ ಗೊಬ್ಬರ ಆಗ್ಬೋದು, ಡಯಂಚ, ಸೆಣಬು, ಉರುಳಿ ಅಥವಾ ಅಲಸಂದೆ, ಈ ಥರ ಹಾಕೋದ್ರಿಂದ ಈ ಒಂದು ಕಾರ್ಬನ್ ಸಿಗುತ್ತೆ. ಕಾರ್ಬನ್ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲಿರ್ತಕ್ಕಂಥವು ಸಾರಜನಕ, ರಂಜಕ, ಪೊಟಾಷಿಯನ್ನ ಬೆಳೆಗೆ ತಗೊಂಡೋಗುತ್ತೆ ಮೇಲ್ಗಡೆಗೆ. ಹಂಗಾಗಿ ಕಾರ್ಬನ್ನು ಭಾಳಷ್ಟು ಮುಖ್ಯ ಇಳುವರಿ ಮೇಲೆ. ಸೊ ಕೊಟ್ಟಿಗೆ ಗೊಬ್ಬರ ಕಂಪಲ್ಸರಿ ರೈತರು ಕೊಡಲೇಬೇಕಾಗುತ್ತೆ ಸರ್. ಅದನ್ನು ಈಗ ನಮ್ಗೆ ಕೊಟ್ಟಿಗೆ ಗೊಬ್ಬರ ಕೊಡ್ತಾರೆ, ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ನಾವು ಭತ್ತವನ್ನು ಬೆಳೀತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಂಥ ರೈತರು ಕೂಡ ಇದ್ದಾರೆ. ಅಂಥವರು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಮೇಲ್ಗೊಬ್ಬರವಾಗಿ ಏನನ್ನು ಕೊಡಬೇಕಾಗ್ತದೆ? ತುಂಬ ಜನ ಇತ್ತೀಚೆಗೆ ಸಾವಯವವಾಗಿ ಭತ್ತ ಬೆಳೀತಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವರು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರನ ಕೊಡ್ತಕ್ಕಂಥದ್ದು, ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಕಾರ್ಬನ್ನ ನಾವು ಒಂದ್ಸರಿ ಪರೀಕ್ಷೆ ಮಾಡಿದ್ರೆ ಮಿನಿಮಮ್ 0.5 ಇದ್ದರೆ, ಸೊ ಅಂಥವರು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಈ ಬೆಳೆಗಳನ್ನು ಬೆಳಿಬೋದು. ಭತ್ತ ಮೇಲ್ಗೊಬ್ಬರವಾಗಿ ಕೊಟ್ಕೊಂಡು ಬೆಳಿಬೋದು. ಬಟ್ ಇಳುವರಿನಲ್ಲಿ ನಮಗೆಲ್ಲ ಒಂದು ಕಡೆ ಸ್ವಲ್ಪ ರೆಗ್ಯುಲರ್ ಬಂದಂತೆ ಇಳುವರಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇಳುವರಿಲಿ ಕಡಿಮೆ ಆದ್ರೂ ನಾವು ಸಾವಯವ ಬೆಳಿತೀವಿ ಅನ್ನೋ ಒಂದು ತೃಪ್ತಿಯಿಂದ ಅವರು ಸಾವಯವಾಗಿ ಬೆಳೀತಾ ಇದ್ದಾರೆ. ಸೊ ಅದನ್ನು ಅವರದೇ ಆದ ಒಂದು ಮಾರುಕಟ್ಟೆನ ಹುಡ್ಕೊಂಡು ರೈತರು ಸಾವಯವ ಬೆಳೆದಿರೋದು ಅಂತ ಒಂದು ಮಾರಾಟವನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಈ ಥರ ಗೊಬ್ಬರನ ಉಪಯೋಗಿಸೋಂಥದ್ದು ಭಾಳ ಒಳ್ಳೆಯದು ಸರ್. ಡಾಕ್ಟರ್ ರಾಜಣ್ಣವ್ರು, ಈಗ ಪೋಷಕಾಂಶಗಳನ್ನು ಕೊಡಬೇಕು ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ಅಂತ ಹೇಳಿದ್ರಲ್ಲ, ಈಗ ಪೋಷಕಾಂಶ ಕೊಡಬೇಕಾದ್ರೆ ಅವ್ರು ಏನೇನು ಕ್ರಮಗಳನ್ನ ಅನುಸರಿಸ್ಬೇಕು ಅನ್ನೋದು ಸ್ವಲ್ಪ ತಿಳಿಸಿ ಸರ್. ಈಗ ಅವರು ಪೋಷಕಾಂಶನ ಬೆಳೆ ಹಂತದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಒಂದು ಬೇಸಲ್ ಡೋಸೇಜ್ ಅಥವಾ ಮೂಲ ಗೊಬ್ಬರ ಅಂತೀವಿ. ಮೂಲ ಗೊಬ್ಬರಲ್ಲಿ ಏನು ಗೊಬ್ಬರ ಶಿಫಾರಸು ಮಾಡಿದ್ವಿ ಇದ್ರಿಗೆ ನಾವು ಏನು ಹೇಳಿದ್ವು ಆ ಒಂದು ಗೊಬ್ಬರನ ಅವ್ರು ಕೊಡಲೇಬೇಕಾಗುತ್ತೆ. ಇದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಅಂತೂ ಕಂಪಲ್ಸರಿ. ನಾಟಿಗೆ ಮುಂಚೆ ಒಂದು ವಾರ 10 ದಿವಸ ಮೊದಲೇ ಗೊರೆಗದ್ದೆ ಹೊಡೆಯೋದು ಅಂತಾರೆ, ಆ ಒಂದು ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸ್ಬೇಕಾಗುತ್ತೆ. ತುಂಬ ಜನ 10-15 ಎಕರೆ ಇರತಕ್ಕಂಥ ರೈತರುಗಳು ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಅನ್ನೋ ಒಂದು ದೂರನ್ನು ಹೇಳ್ತಾರೆ. ಅಂಥವ್ರು ಹಸಿರೆಲೆ ಗೊಬ್ಬರನ, ಉರುಳಿ, ಅಲಸಂದೆ ಅಥವಾ ಡಯಾಂಚ ಈ ಥರದ್ದನ್ನು ಒಂದ್ಸರಿ, ಎರಡು ಬೆಳೆಗೆ ಒಂದ್ಸರಿ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ಸೊ ಇದು ಮೂಲ ಗೊಬ್ಬರವನ್ನು ಕೊಟ್ಟ ನಂತರ ಅವರು ಎರಡನೇ ಗೊಬ್ಬರ 30 ದಿವಸದ್ದು ಮತ್ತು 45 ದಿವಸದ ಗೊಬ್ಬರನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ಕೇಳಿ ಕೊಡ್ತಕ್ಕಂಥದ್ದು ಭಾಳ ಉತ್ತಮ. ಏನಕ್ಕೆ ಅಂದರೆ ರೋಗ ಬರ್ತಕ್ಕಂಥದ್ದು ತೆಂಡೆ ಹೊಡೆಯೋ ಟೈಮಲ್ಲಿ ರೋಗ ಬರುತ್ತೆ, ಅದು ಬಿಟ್ಟರೆ ಗೊನೆ ಬರೋ ಟೈಮಲ್ಲಿ ರೋಗ ಬರುತ್ತೆ. ನಾವು ತೆಂಡೆ ಹೊಡೆಯೋ ಟೈಮಲ್ಲಿ ಕಾಂಡ ಕೊರಕ ಅಂತ ಬರುತ್ತೆ, ಆಮೇಲೆ ಗರಿ ಒಣಗ್ತಕ್ಕಂಥದ್ದು, ಎಲೆ ಮಚ್ಚ ರೋಗ ಅಂತ ಬರುತ್ತೆ, ಆಮೇಲೆ ಎಲೆಯನ್ನ ಸುತ್ತತಕ್ಕಂಥ ಒಂದು ಕೀಟದಿಂದ ಬರ್ತಕ್ಕಂಥದ್ದು. ಆವಾಗ ಸಿಂಪಡಣೆ ಮಾಡ್ಕೊಂಡು ಸಪೋಸ್ ಕಾಂಡ ಕೊರಕ ಬಂದರೆ ಪೋರೇಟನ್ನು ಅವ್ರಿಗೆ ಕೊಡ್ತಾ ಹೋಗ್ತೀವಿ, ಅಥವಾ ಕ್ಲೋರೋಪೈರಿಪಾಸನ್ನು ಒಂದು ಲೀಟ್ರಿಗೆ 2 ml ಹಾಕ್ಕೊಂಡು ಸ್ಪ್ರೇ ಕೊಡಲಿಕ್ಕೆ ಅದನ್ನು ಒಂದು ಅಡ್ವೈಸ್ ಮಾಡ್ತೀವಿ. ಅದು ಬಿಟ್ಟರೆ ನೆಕ್ಸ್ಟು ಬರ್ತಕ್ಕಂಥದ್ದು ಎಲೆ ಕವಚ ರೋಗ ಅಂತ ಬರ್ತಾ ಹೋಗುತ್ತೆ. ಇದಕ್ಕೆ ಹೆಚ್ಚಾಗಿ ತೂಬಿನ ಗದ್ದೆಗಳು, ನೀರಿನ ಹತ್ತಿರದಲ್ಲಿರ್ತಕ್ಕಂಥ ಗದ್ದೆಗಳಲ್ಲಿ ಜಾಸ್ತಿ ಇರತಕ್ಕಂಥದ್ದು. ನೀರಿನ ಕಡಿಮೆ ಮಾಡ್ಕೊಂಡ್ರೆ ಈ ರೋಗನ ಸ್ವಲ್ಪ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡು ಗೊಬ್ಬರ ಕೊಡಬೇಕಾದಂಥ ಸಂದರ್ಭದಲ್ಲಿ ಹೌದು ನೀರನ್ನು ನಿಲ್ಲಿಸ್ಕೊಳ್ಬೇಕು. ಹೀಗೆ ಕೊಡಬೇಕು, ನೀರನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಈ ಯೂರಿಯಾ ಕೊಡ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಯೂರಿಯಾ ನಾವು ಗೊಬ್ಬರ ಕೊಡಲೇಬೇಕಲ್ಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರೆ ಯೂರಿಯಾ ಬದಲು ಪರ್ಯಾಯವಾಗಿ ನಾವು ಕೆಂಚುಪ್ಪು ಅಂತ ಹೇಳ್ತೀವಿ, ಅಮೋನಿಯಂ ಸಲ್ಫೇಟ್ ಅಂತ ಹೇಳ್ತೀವಿ, ಅದನ್ನು ಕೊಡೋದ್ರಿಂದ ಈ ಒಂದು ರೋಗನ ತಡಿಬೋದು. ಜೊತೆಗೆ ಅದಕ್ಕೆ ಬೇಕಾಗ್ತಕ್ಕಂಥ ಸಾರಜನಕ ಪೋಷಕಾಂಶವನ್ನು ಈ ಗೊಬ್ಬರದಿಂದಲೂ ನಾವು ಒದಗಿಸ್ಬೋದಾಗಿದೆ ಸರ್. ಈಗ ಯೂರಿಯಾವನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತೀರಿ, ಒಂದು ಏನು ಶಿಫಾರಸು ಮಾಡಿದಂಥ ಒಂದು ಪ್ರಮಾಣವನ್ನು ಕೂಡ ಹೇಳ್ತೀರಿ, ಆದರೆ ಇದೆಲ್ಲದಕ್ಕೂ ಬಹಳ ಮುಖ್ಯ ನಮ್ಮ ಮಣ್ಣಿನಲ್ಲೇ ಕೆಲವೊಂದು ಮೂಲಭೂತವಾದ ಅಂಶಗಳು ಹೆಚ್ಚಾಗಿದ್ದರೆ ಪೊಟಾಷ್ ಆಗ್ಬೋದು, ಈ ಸಾರಜನಕದ ಅಂಶ ಆಗ್ಬೋದು, ಈ ಜಿಂಕ್ ಆಗ್ಬೋದು, ಇವೆಲ್ಲ ಇತ್ತು ಅಂತ ಹೇಳಿದ್ರೆ ನಾವು ಅದ್ರ ಮೇಲೆ ಹೆಚ್ಚಾಗಿ ಕೊಟ್ಟಾಗ ಅದು ಬೇರೆ ರೀತಿಯಾದಂತಹ ಪರಿಣಾಮಗಳನ್ನು ಈಗ ನಾವೊಂದು ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನು ನಾವು ಒಂದು ಫರ್ಟಿಲೈಸರ್ ಡೋಸೇಜ್ ಕೊಡ್ತಾ ಹೋಗ್ತೀವಿ. ಯಾರು ರೈತರು ಇದನ್ನು ಮಣ್ಣು ಪರೀಕ್ಷೆ ಮಾಡಿಸಿದ್ದಾರೆ, ಮಣ್ಣು ಪರೀಕ್ಷೆ ಮಾಡಿಸಿದಂಥ ರೈತರ ಜಮೀನಿನಲ್ಲಿ ಈ ಒಂದು ಪೋಷಕಾಂಶ ಮಟ್ಟವನ್ನು ಇದ್ದರೆ ಜಾಸ್ತಿ ಇದ್ದರೆ ಅಂಥವ್ರು ಇದನ್ನು ಕೊಡ್ತಕ್ಕಂಥ ಗೊಬ್ಬರನ ಕಡಿಮೆ ಮಾಡಿ ಕೊಡ್ಬೋದು. ಎಷ್ಟನ್ನು ಕಡಿಮೆ ಮಾಡಬೇಕು ಅನ್ನೋದು ಅವರು ಮಾಹಿತಿ ಕೇಳ್ಕೊಂಡು ಕೊಡ್ತಕ್ಕಂಥ ಸೂಕ್ತ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ನಾವಲ್ಲೇ ಅವ್ರಿಗೆ ಅವೈಲೇಬಿಲಿಟಿ ಸಿಗ್ತಾ ಇರ್ತೀವಿ. ಸೊ ಒಂದು ಅವರು ಟೆಸ್ಟ್ ಮಾಡಿಸ್ತಕ್ಕಂಥ ರಿಪೋರ್ಟ್ ಇದ್ದರೆ ಅದನ್ನು ತಗೊಂಡ್ರೆ ಎಷ್ಟು ಗೊಬ್ಬರನ ಕಡಿಮೆ ಮಾಡ್ಬೋದು. ಯೂಶ್ವಲಿ ನೀವು ಹೇಳಿದಂಗೆ ಗೊಬ್ಬರನ ಜಾಸ್ತಿ ಕೊಟ್ಟಷ್ಟು ಬೇರೆ ಗೊಬ್ಬರ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಪರಿಣಾಮವನ್ನು ನೋಡ್ತೀವಿ. ಸೊ ಹಾಗಾಗಿ ಗೊಬ್ಬರನ ಜಾಸ್ತಿ ಕೊಡೋದು ಸೂಕ್ತ ಅಲ್ಲ ಅನ್ನೋ ದೃಷ್ಟಿಯಿಂದ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗೆ ಎಷ್ಟು ಬೇಕಾಗುತ್ತೆ, ಮಣ್ಣಲ್ಲಿ ಎಷ್ಟು ಉಳಿದಿದೆ, ನಾವು ಎಷ್ಟನ್ನು ಮತ್ತೆ ಒದಗಿಸ್ಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ ಸರ್. ಈಗ ಎಷ್ಟು ದಿನಗಳಿಗೆ ಅಂದರೆ ಎಷ್ಟು ವರ್ಷಗಳಿಗೊಮ್ಮೆ ಅವರು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ, ಅದರಲ್ಲೂ ಈ ಭತ್ತದ ಬೇಸಾಯ ಪದ್ಧತಿ ನೀರಾವರಿ ಜಮೀನು ಇರ್ತಕ್ಕಂಥವ್ರು ಸರ್? ಆ್ಯಕ್ಚುಲಿ ಇದು ಮಣ್ಣು ಪರೀಕ್ಷೆ ಅವ್ರ ರೈತರಿಗೆ ನಾವು ಹೇಳ್ತಾ ಇದ್ದೀವಿ, ನಿರಂತರ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಈಗ ಸೂಕ್ತ ಕಾಲ, ಈಗ ಈ ಕ್ಯಾಂಪಸ್ ಎಲ್ಲ ಮಾಡಿ ವಿಲೇಜ್ಗೆಲ್ಲ ಹೋಗಿ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಭತ್ತ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ಅದನ್ನು ನಾವು ಈಗ ಭತ್ತದ ಗದ್ದೆ ಈ ಥರದವಾದರೆ ಅಂದರೆ ಎರಡು ಮೂರು ಬೆಳೆ ಬೆಳೀತಕ್ಕಂಥ ಪ್ರದೇಶ ಆದರೆ ಪ್ರತಿ ಬೆಳೆಗೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಕಬ್ಬಾದರೆ ಅಥವಾ ಭತ್ತ ಆದರೆ 30 ಕ್ವಿಂಟಲ್ ತಗೊಳ್ತಕ್ಕಂಥದ್ದು, ಕಬ್ಬಾದರೆ 80 ಟನ್ 100 ಟನ್ ಬೆಳೀತಕ್ಕಂಥ ರೈತರು ನಾವು ನೋಡಿದ್ದೀವಿ. ಬಾಳೆ ಆದರೆ 20-25 ಟನ್ ಬೆಳೀತಕ್ಕಂಥ ಜೀನೈನ್ ಬೆಳೀತಕ್ಕಂಥ ರೈತರು ನೋಡಿದ್ದೀವಿ. ಒಂದ್ಸರಿ ಮಣ್ಣಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಹೊರಗಡೆ ತೆಗೆದ್ಮೇಲೆ ನೆಕ್ಸ್ಟ್ ಬೆಳೆಗೆ ಕುಂಠಿತ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬೆಳೆಗೆ ನಾವು ಒಳ್ಳೆ ಇಳುವರಿ ತಗೋಬೇಕು ಅಂದರೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿ ಎಷ್ಟು ಸಾಟ ಇದೆ, ಮಣ್ಣಲ್ಲಿ ಎಷ್ಟು ಪೌಷ್ಟಿಕಾಂಶ ಕೊರತೆ ಇದೆ, ಅಷ್ಟನ್ನು ಒದಗಿಸೋದ್ರಿಂದ ನೆಕ್ಸ್ಟ್ ಬೆಳೆ ನಾವು ಒಂದು ಅಧಿಕ ಇಳುವರಿನ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ನಾವು ಮಣ್ಣು ಪರೀಕ್ಷೆನ ಈ ಥರ ಬೆಳೆಗಳು ಕಮರ್ಷಿಯಲ್ ಕ್ರಾಪ್ ಅಂತ ನಾವೇನು ಹೇಳ್ತೀವಿ, ವಾಣಿಜ್ಯ ಬೆಳೆಗಳು ಅಂತ, ಅವಕ್ಕೆ ಪ್ರತಿ ಸಾರಿ ಬೆಳೆ ಕಟಾವಾದ ನಂತರ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಭತ್ತದ ವಿಚಾರಕ್ಕೆ ಬಂದರೆ ಭತ್ತ ಕಟಾವಾದ ನಂತರ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ಲಿ, ಮುಂದಿನ ಬೆಳೆಗೆ ಹೋಗೋದಕ್ಕೆ ಮೊದಲು ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ. ಆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ಭತ್ತದ ಬೆಳೆಗೆ ವಿಶೇಷವಾಗಿ ಸುಮಾರು 15 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ತಗೋಬೇಕಾಗುತ್ತೆ. ನೀವು ಕಮರ್ಷಿಯಲ್ ಕ್ರಾಪನ್ನು ಬೇರೆ ಬೆಳೆಗಳು ತೆಂಗು ಅಡಿಕೆ ಮಾವು ಈ ಥರ ಆದರೆ 1-1.5 ಅಡಿ ಆಳಕ್ಕೆ ತೊಗೊತೀವಿ, ಅಂದರೆ ಬೇರುಗಳು ಆಳಕ್ಕೆ ಹೋಗುತ್ತೆ, ಆಳದಿಂದ ಪೌಷ್ಟಿಕಾಂಶ ತಗೊಳ್ಳುತ್ತೆ. ಭತ್ತದ ಪೈರು ಅಥವಾ ಭತ್ತ ರಾಗಿ ಎಳ್ಳು ಈ ಥರ ಬೆಳೆಗಳಾದರೆ ಸುಮಾರು 15 ಸೆಂಟಿಮೀಟರ್ ಆಳದಲ್ಲಿ ಇರುತ್ತೆ ಬೇರುಗಳು. ಸೊ ಹಾಗಾಗಿ ಮಣ್ಣನ್ನು 15 ಸೆಂಟಿಮೀಟರ್ ಆಳದಲ್ಲಿ ಸುಮಾರು 8-10 ಜಾಗದಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆ ಮಣ್ಣನ್ನು ತಗೊಂಡು ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿ 200 ಗ್ರಾಮನ್ನು ಪರೀಕ್ಷೆ ಕೊಡಬೇಕಾಗುತ್ತೆ ಸರ್. ಸೊ ಪರೀಕ್ಷೆ ಕೊಟ್ಟ ನಂತರ ನಾವು ಫಸ್ಟ್ ನೋಡ್ತಕ್ಕಂಥದ್ದೇ ಮಣ್ಣಿನ ರಸಸಾರ ಅಥವಾ pH ನೋಡ್ತೀವಿ. pH 8 ಜಾಸ್ತಿ ಇದ್ದರೆ ಅಂಥ ಮಣ್ಣಿಗೆ ನಾವು ಜಿಪ್ಸಮ್ ಸಹ ರೆಕಮೆಂಡ್ ಮಾಡ್ತೀವಿ. ಜಿಪ್ಸಮ್ ರೆಕಮೆಂಡ್ ಮಾಡೋದ್ರಿಂದ ಮಣ್ಣು ಕ್ಷಾರಾಂಶ ಜಾಸ್ತಿ ಇದ್ದಷ್ಟು ಇಳುವರಿ ಬರಲ್ಲ, ಪೋಷಕಾಂಶಗಳು ಸಿಗಲ್ಲ. ಹಾಗಾಗಿ ಅದಕ್ಕೆ ಜಿಪ್ಸಮ್ ಕೊಡೋದ್ರಿಂದ ಆ ಮಣ್ಣಿನ ಕ್ಷಾರಾಂಶ ಕಡಿಮೆ ಆಗುತ್ತೆ. ಕ್ಷಾರಾಂಶ ಕಡಿಮೆ ಆದ ತಕ್ಷಣ pH ಎಲ್ಲ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಷಾರಾಂಶದ ಆಧಾರದ ಮೇಲೆ ನಾವು ಅವಕ್ಕೆ ಅಮೆಂಡ್ಮೆಂಟ್ ಅಂತಲೇ ಹೇಳ್ತೀವಿ. ಜಿಪ್ಸಮ್ ಆಗ್ಬೋದು, ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಆಕ್ಸೈಡು ಅಥವಾ ಸುಣ್ಣ ಯಾವುದನ್ನು ಕೊಡಬೇಕು ಅನ್ನೋ ಸುಧಾರಕಗಳನ್ನು ಅದರಲ್ಲಿ ನಾವು ಬರೀತಾ ಹೋಗ್ತೀವಿ. ಇದು ಸಹ ಒಂದು ಇಳುವರಿ ತಗೋಬೇಕಾದ್ರೆ ನೋಡ್ತಕ್ಕಂಥ ವಿಧಾನ ಸರ್. ಒಟ್ಟಿನಲ್ಲಿ ಯಾವುದೇ ರೈತರಾಗಲಿ ತಮ್ಮ ಬೆಳೆ ಮಾಡಬೇಕು, ಅದನ್ನು ಉತ್ತಮವಾದ ಇಳುವರಿ ಮಾಡಬೇಕಾದ್ರೆ ಕೇವಲ ಪೋಷಕಾಂಶಗಳನ್ನು ಒಂದು ಶಿಫಾರಸು ಪ್ರಮಾಣದಲ್ಲಿ ಒದಗಿಸೋದು ಮಾತ್ರ ಅಲ್ಲ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಒದಗಿಸೋದು ಬಹಳ ಖಂಡಿತ ಖಂಡಿತ ಸರ್. ಒಳ್ಳೆಯದು ಡಾಕ್ಟರ್ ರಾಜಣ್ಣ ಅವರೇ, ಇದುವರೆಗೆ ನಮಗೆ ಭತ್ತದ ಬೆಳೆಯಲ್ಲಿ ಪೋಷಕಾಂಶ ಆಗ್ಬೋದು, ಹಾಗೆ ಬೇರೆ ಅದಕ್ಕೆ ನಿರ್ವಹಿಸಬೇಕಾದಂಥ ಕ್ರಮಗಳಾಗ್ಬೋದು ಈ ವಿಚಾರವಾಗಿ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ನಮ್ಮ ರೈತ ಬಾಂಧವರು ನಿಮಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. ಇದು ರೈತರು ಇದ್ರ ಬಗ್ಗೆ ಏನಾರ ಮಾಹಿತಿ ಬೇಕು ಅಂದರೆ ನನ್ನ ಹೆಸರು ರಾಜಣ್ಣ, JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು. ಮೊಬೈಲ್ ನಂಬರು 9448978836. ಕನ್ನಡದಲ್ಲಿ ಒಂದ್ಸರಿ ಹೇಳ್ತೀನಿ, 9448978836. 9448978836 ಈ ಒಂದು ನಂಬರ್ಗೆ ಕರೆ ಮಾಡಿ ತಾವು ಕೇಳ್ಕೋಬಹುದು. ಧನ್ಯವಾದಗಳು ರಜನ. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೆ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಜೆಜಿ ರಾಜಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನೋಡಪ್ಪ, ನಿನ್ ಮಗಳ ಕಫ ಪರೀಕ್ಷೆಯಲ್ಲಿ ಟಿಬಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನಾ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟೊಂದು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೆಲವು ಕೃಷಿ ಹಾಡುಗಳನ್ನು ಕೇಳೋಣ. ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಹಾಗ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ. ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ. ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾರ. ಇದಕ್ಕಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ. ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಿ ಮನೆ ಕಡೆ ಸರ ಸರ ಬೆರಕನಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ. ಇದಕ ಅಂತಾರ ಮಲಗೂ ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹೆಂಗ ಹಾಳಾಗುತ್ತದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನಿನಗ ಒಂಚೂರ ನಿನಗ ಒಂಚೂರ ಬೇಕು ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು ರಾಗಿಯ ರೋಗ ಕುರಿತು ಎಚ್ಚರಬೇಕು ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು ತಳೆಗಳ ಬಳಸುವುದು ವಿಧಕ್ಕೊಂದು ಉತ್ತರವು ರಾಗಿಯ ರೋಗ ಕುರಿತು ಎಚ್ಚರಬೇಕು